ಶರಣರೆ ಪೊರೆಯೋವರೆ ಶರಣರೆ ಪೊರೆಯುವರೆ ಮುರಹರನನು ನೋಡಿ ನಗುತ ಗಂಗೆಯನೋ ಶರಣರ ಪೊರೆಯುವರೆ ಶರಣರ ಪೊರೆಯುವರೆ ನಿರತ ವ್ಯಾಮೋಹಗಳು ಎಷ್ಟಿರಬಹುದೀತಗೆ ನಿರತ ವ್ಯಾಮೋಹಗಳು ಎಷ್ಟಿರಬಹುದೀತಗೆ ನಿರತ ವ್ಯಾಮೋಹಗಳು ಎಷ್ಟಿರಬಹುದೀತಗೆ ಎನುತಾಗ ಬೆಳಿದನೋ ಎನುತಾಗ ಬೆಳಿದನೋ ನಿರತ ವ್ಯಾಮೋಹಗಳು ಎಷ್ಟಿರಬಹುದೀತಗೆ ನಿರತ ವ್ಯಾಮೋಹಗಳು ಎಷ್ಟಿರಬಹುದೀತಗೆ ಎನುತಾಗ ಬೆಳಿದನು ಎನುದಾಗ ಬೇಳಿದನೋ ಸಿನುಮಯನೇ ಲಾಲಿಬುದು ಸಿನುಮಯನೇ ಲಾಲಿಬುದು ಸಿನುಮಯ ಲಾಲೆ ಪೊದೋ ಪುಣ್ಯವಂತಗೆ ಘೋರಾರಣ್ಯಗಳು ಪಟ್ಟಣಗಳ ಮಣ್ಣೇ ಹೊನ್ನ ಹೋದು ಪುಣ್ಯವಂತಗೆ ಘೋರಾರಣ್ಯಗಳು ಪಟ್ಟಣಗಳ ಮಣ್ಣೇ ಹೊನ್ನ ಹೋದೋ ಹೊನ್ನ ಹೋದು ಪುಣ್ಯಹೀನಗೆ ರಾಜ್ಯ ಕಾನನವೇ ಕೇಳ್ ಮತ್ತೆ ಪುಣ್ಯಹೀನಗೆ ರಾಜ್ಯ ಕಾನನವೇ ಕೇಳ್ ಮತ್ತೆ ಪುಣ್ಯಹೀನಗೆ ರಾಜ್ಯ ಕಾನನವೇ ಕೇಳ್ ಮತ್ತೆ ಚಿನ್ನಗಳು ಮೃತ್ತಿಕೆಗಳಂತೆ ತೋರುವುವೋ ಚಿನ್ನಗಳು ಮೃತ್ತಿಗೆಗಳಂತೆ ತೋರುವವೋ ಪೇಳಾಲಾರೇನು ಕರ್ಮ ಸಕಲರೇನು ಪಾದಿ ಬುದುಯೋ ಶೂಲಿಯನು ಬೆಳಲಿಸಿದು ಬ್ರಹ್ಮನ ಕಪಾಲ ಬ್ರಹ್ಮನಾಕಪಾಲ ಕೂಲಿಯಾಳುಗಳಂತೆ ಸೃಷ್ಟಿಗೈಯುವ ನಜನೋ ಕೂಲಿಯಾಳುಗಳಂತೆ ಸೃಷ್ಟಿಗೈಯುವ ನಜನೋ ಕೂಲಿಯಾಳುಗಳಂತೆ ಸೃಷ್ಟಿಗೈಯುವ ನಜನೋ ಶ್ರೀಲಲನೆ ಪತಿ ನಿನ್ನ ಬೆನ್ನ ನಟ್ಟಿವುದೋ ಶ್ರೀಲಲನೆ ಪತಿ ನಿನ್ನ ಬೆನ್ನ ನಟ್ಟಿವುದೋ ಗರುಡ ಧ್ವಜನದ ಕೇಳುತ್ತ ಗಂಗಾ ತರಳನ ನುಡಿಗಳನು ಗರುಡ ಧ್ವಜನದ ಕೇಳುತ್ತ ಗಂಗಾ ತರಳನ ನುಡಿಗಳನು ಗಂಗಾ ತರಳನ ನುಡಿಗಳನು ದೊರಿತಗಳೊದ ಗದ ತೆರದೊಳು ಶರಣರೇ ದೊರಿತಗಳೊದ ಗದ ತೆರದೊಳು ಶರಣರ ಪೊರೆವುದೇ ಬಿರುದೆನ್ನ ಗಂಗಾ ತರಳನ ನುಡಿಗಳನು ದೊರಿತಗಳೊದ ಗದ ತೆರದೊಳು ಶರಣರೇ ದೊರಿತಗಳೊದ ಗದ ತೆರದೊಳು ಶರಣರ ಪೊರೆ ಉದೆ ಬಿರುದೆನ್ನ ದೇವ ದೇವ ಮುರಾರಿ ತಂದೆಯಳಿದ ದಿವಸದಿಂದ ನಮ್ಮ ರಕ್ಷಿಸಿ ತಂದೆಯಳಿದ ದಿವಸದಿಂದ ನಮ್ಮ ರಕ್ಷಿಸಿ ತಂದೆಯಳಿದ ದಿವಸದಿಂದ ನಮ್ಮ ರಕ್ಷಿಸಿ ಇಂದು ಕೊರೋ ನೃಪತಿಗೆ ಸಹಾಯದಿಂದ ಗರ್ಜಿಸಿ ಇಂದು ಕೊರೋ ನೃಪತಿಗೆ ಸಹಾಯದಿಂದ ಗರ್ಜಿಸಿ ಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಕಂದರು ಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಕಂದರು ಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಕಂದರು ಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಹರಿಯ ಖಾತಿಯ ತಡೆವರಾರೋ ಹರಿಯ ಖಾತಿಯ ತಡೆವರಾರೋ ಇನ್ನೆರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆ ತಂದು ಎರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆ ತಂದು ರಥದಿಂದಿಳಿದು ನಡೆ ತಂದೂ ದುರಿತವನದಾವಾಗ್ನಿ ಲಕ್ಷ್ಮೀ ವರ ಮುಕುಂದ ಮುರಾರಿ ಲಕ್ಷ್ಮೀ ವರ ಮುಕುಂದ ಮುರಾರಿ ಜಯವೆನು ತೆರಗಿಯೇ ಮಗುಳಿದ್ದ ಚ್ಯುತನ ಮೃದುಕರವ ಪಿಡಿದೆಂದ ಅಚ್ಯುತನ ಮೃದುಕರವ ಪಿಡಿದೆಂದ ಸ್ವಾಮಿ ಪರಾಕು ಕೃತ ಕಿಟ ಕಿಟತ ಶ್ರೀ ಮನೋಹರ ಸ್ವಾಮಿ ಪರಾಕು ಶ್ರೀ ಮನೋಹರ ಸ್ವಾಮಿ ಪ್ರೇಮದೋಳೆನ್ನಯ ಮಾತಾಲಿಸಬೇಕು ಪ್ರೇಮದೋಳ್ ಎನ್ನಯ ಪ್ರೇಮದೋಳೆನ್ನಯ ಮಾತಾಲಿಸಬೇಕು ಮಾತಾ ಲಾಲಿಸಬೇಕು ಎನ್ನಯ ಕಂಡವ ಅರಿಯಲು ಚಕ್ರವ ಎನ್ನ ಕಂಠವ ಅರಿಯಲು ಚಕ್ರವ ಚೀನೋಮಯ ಕೈಯಲಿ ಪೀಡಿದೇಹೇಯ ಚಿನ್ಮಯ ಚಿನ್ಮಯ ಕೈಯಲಿ ಪೀಡಿದೇಹೇಯ ಕೈಯಲಿ ಪಿಡಿದೇಹೇಯ ಚೆನ್ನಾಯ್ತು ಚೆನ್ನಾಯ್ತು ಸೇವಕ ಜಯವ ಪಾಲಿಸಿ ಲೋಕವನ್ನು ರಕ್ಷಿಪ ದೇವನಹುದೋ ಮಹಾನುಭಾವ ಲೋಕವನ್ನು ರಕ್ಷಿಪ ದೇವನಹುದೋ ದೇವನಹುದೋ ದೇವನಹುದೋ ಮಹಾನುಭಾವ ಇಂದು ಈಕ್ಷಿಸಲಾರಿದೆ ವಾಗಣ್ಣರೇ ಇಂದು ಈಕ್ಷಿಸಲಾರೆ ಇಂದು ಈಕ್ಷಿಸಲಾರೆ ದೇವಾಗಣ್ಣರೇ ಎಂದಾದರೀ ಕಾಯ ಎರವಿನೊಡನೆ ಜೀಯ ಎರವಿನೊಡನೆ ಜೀಯ ಇಂದು ಹೋಗಲಿ ತೀರ್ಜೋ ಚಕ್ರವಾಣಿಜೋ ಇಂದು ಹೋಗಲಿ ತೀರ್ಜೋ ಚಕ್ರವಾಣಿಜೋ ಜಾನೆ ನಾನು ಇವರ ಜಗಳವನು ಇಂದು ಈಕ್ಷಿಸಲಾರೆ ದೇವ ಕಣ್ಣಾರೆ ಎನಗೆನಗೆಯೂ ಬಂತು ನಿನ್ನ ಕಂಡಿಂದು ಎನಗೆನಗೆಯೂ ಬಂತು ನಿನ್ನ ಕಂಡಿಂದು ಎನಗೆ ನಗೆಯೋ ಬಂತು ನಿನ್ನ ಕಂಡಿಂದೋ ತೃಣವ ಮುರಿಯುವುದಕ್ಕೆ ಕೊಡಲಿಯೋ ಬೇಕೆ ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೆ ಕೊಡಲಿಯೂ ಬೇಕೆ ಘನವಾಯ್ತು ಚಕ್ರವ ಕಳುಹಿಸನ್ನಯ ಘನವಾಯ್ತು ಚಕ್ರವ ಕಳುಹಿಸನ್ನಯ ರೋಮವನು ಕಡಿದರೆ ನಾನು ಶರಣನೆ ನಿನಗೆ ರೋಮವನು ಕಡಿದರೆ ನಾನು ಶರಣನೆ ನಿನಗೆ ಶರಣನೆ ನಿನಗೆ ಕಿರುನಗೆ ಗೂಡಿ ಎನಲು ಕಿರುನಗೆ ಗೂಡಿ ಚಕ್ರವ ಧನುಜ ದಲ್ಲಣ ಮುಚ್ಚಿ ವರ ಸಂದನವನೇರಿ ವರ ಸಂದನವನೇರಿ ಕಿರೀಟಿ ಗಭಯವನಿತ್ತ ಅಚ್ಯುತನು ಸರಿಸಮ ಬಲರೆಂದು ತೋರಿ ತಿಂದಿಗೆ ಸಾಗೋ ಸರಿಸಮ ಬಲರೆಂದು ತೋರಿ ತಿಂದಿಗೆ ಸಾಗು ತರಣಿಯಸ್ತಕ್ಕೆ ಪೋದನು ಸಾಕು ತರಣಿಯಸ್ತಕ್ಕೆ ಪೋದನು ಸರಿಸಮ ಬಲರೆಂದು ತೋರಿ ತಿಂದಿಗೆ ಸಾಗು ತರಣಿಯಸ್ತಕ್ಕೆ ಪೋದನು ಸರಿಸಮ ಬಲರೆಂದು ತೋರು ತಿಂದಿಗೆ ಸಾಕು ತರಣಿ ಎಸಗೆ ಬೋದನು ಸಾಕು ತರಣಿ ಎಸಗೆ ಬೋದನು ನಾರನಯ್ಯನ ಮಾತ ಮೀರದೆ ಗೋಕುಲ ಮಾರನಯ್ಯನ ಮಾತ ಮೀರದೆ ಗೋಕುಲ ಭುವರೆಣ್ಯನ ಉದರದಲ್ಲಿ ಪುಟ್ಟಿಯೇ ಭುವರೆಣ್ಯನ ಉದರದಲ್ಲಿ ಪುಟ್ಟಿ ಧೀರ ಕೌಸಗೆ ತನ್ನ ಘೋರ ರೂಪವ ತೋರಿಯೇ ಧೀರ ಕೌಸಗೆ ತನ್ನ ಘೋರ ರೂಪವ ತೋರಿ ಹರಿದ ಗಗನಕ್ಕೆ ಸೇರಿದರಿಗೆ ಮಂಗಲೋ ಮಂಗಲೋ ಮಹೇಶ್ವರಿಗೆ ಮಂಗಲೋ ಮಂಗಲೋ ಇದುವರೆಗೆ ಭೀಷ್ಮಾರ್ಜುನ ಯಕ್ಷಗಾನ ಪ್ರಸಂಗದಿಂದಾದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಕೆಜೆ ಗಣೇಶ್ ಕೆದಿಯೂರು, ಚಂಡೆ ಅಜಿತ್ ಕುಮಾರ್ ಕುಪ್ಪೆಟ್ಟು, ಮದ್ದಳೆ ಕೆಜೆ ಕೃಷ್ಣ ಕೆದಿಯೂರು, ಶ್ರುತಿ ಕೆಜೆ ಸುಧೀಂದ್ರ ಕೆದಿಯೂರು. ಇದೀಗ ಜನಪದ ಸಂಗೀತದಲ್ಲಿ ಶೇಖವ್ವ ಚನ್ನಪ್ಪ ಬಡಿಗೇರ್ ಮತ್ತು ಸಂಗಡಿಗರಿಂದ ಬೀಸುವ ಪದಗಳು. ಬಂಗಾರದ ಲಿಂಗದ ಕಾಯ ಸಿಂಗಾರದ ಸೀವಾದಾರ ಕೂಡಲ ಸಂಗಮನ ಕೋರಾಳಾಗ ಬಂಗಾರದ ಲಿಂಗದ ಕಾಯ ಮಾ